ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಗಿರೀಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಈಗ ಜನಪದ ಸಂಗೀತ ಕಾರ್ಯಕ್ರಮ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಮೇಳದವರಿಂದ ಗೀಗಿ ಪದವನ್ನು ಮೊದಲಿಗೆ ಕೇಳೋಣಂತ. ಹಾ ಈಗ ಶಿರೋಳದ ಈರಪ್ಪ, ಸಣ್ಣದಮ್ಮಪ್ಪ, ಮೆಣಸಿಗೆ ಹಾಗೂ ಮೇಳದವರಿಂದ ಗೀಗಿ ಪದವನ್ನು ಕೇಳೋಣಂತ. ಶಿರೋಳದ ಈರಪ್ಪ, ಸಣ್ಣದಮ್ಮಪ್ಪ, ಮೆಣಸಿಗೆ ಹಾಗೂ ಮೇಳದವರಿಂದ ಒಡಬುಗಳನ್ನು ಕೇಳೋಣಂತ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಆಹಾ ವೀರ ಆಹಾ ಸರ್ಪ, ಬ್ರಹ್ಮನು ಗಣವೆಂಬಿರಿ, ಬ್ರಹ್ಮನು ಗಣವಲ್ಲ, ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು, ಕಮಲವು ಗಣವೆಂತೆಂಬಿರೆಯ, ಕಮಲವು ಗಣವಲ್ಲ, ಕಮಲವು ಕೆಸರಿನಲ್ಲಿ ಹುಟ್ಟಿತು, ಕೆಸರು ಗಣವೆಂತೆಂಬಿರಿ, ಕೆಸರು ಗಣವಲ್ಲ, ಕೆಸರು ನೀರಿನಲ್ಲಿ ಹುಟ್ಟಿತು, ನೀರು ಗಣವೆಂತೆಂಬಿರಿ, ನೀರು ಗಣವಲ್ಲ, ನೀರು ಸಮುದ್ರದಲ್ಲಿ ಹುಟ್ಟಿತು. ಆಹಾ ವೀರ ಆಹಾ ಸರ್ಪ, ಸಮುದ್ರವು ಗಣವೆಂತೆಂಬಿರಿ, ಸಮುದ್ರವು ಗಣವಲ್ಲ, ಸಮುದ್ರವು ಅಗಸ್ತ ಮುನಿಗೆ ಕುಡಿಯಲು ಸಾಲವಾಗಿ ಹೋಗಿತ್ತಯ್ಯ. ಆಹಾ ವೀರ ಆಹಾ ಸರ್ಪ, ಅಗಸ್ತ ಮುನಿಯು ಗಣವೆಂತೆಂಬಿರಿ, ಅಗಸ್ತ ಮುನಿಯು ಗಣವಲ್ಲ, ಅಗಸ್ತ ಮುನಿಯು ಕುಂಭದಲ್ಲಿ ಹುಟ್ಟಿದನು, ಕುಂಭವು ಗಣವೆಂತೆಂಬಿರಿ, ಕುಂಭವು ಗಣವಲ್ಲ, ಕುಂಭವು ಭೂಮಿಯಲ್ಲಿ ಹುಟ್ಟಿತು, ಭೂಮಿಯು ಗಣವೆಂತೆಂಬಿರಯ್ಯ, ಭೂಮಿಯು ಗಣವಲ್ಲ, ಭೂಮಿಯು ಆದ ಶೇಷನ ಹೆಡೆಗೆ ಸಾಲದಾಗಿ ಹೋಗಿತ್ತು. ಆಹಾ ವೀರ ಆಹಾ ಸರ್ಪ, ಆದಿಶೇಷನು ಗಣವೆಂತೆಂಬಿರಿ, ಆದಿಶೇಷನು ಗಣವಲ್ಲ, ಆದಿಶೇಷನು ನಮ್ಮ ಪಾಲ. ಆಹಾ ವೀರ ಆಹಾ ಸರ್ಪ, ಆದಿಶೇಷನು ನಮ್ಮ ಭೂಮಿಗೆ ಸಾಲದಾಗಿ ಹೋಗಿದ್ದನಯ್ಯ. ಆಹಾ ವೀರ ಆಹಾ ಸರ್ಪ, ಪಾರ್ವತಿಯು ಗಣವೆಂತೆಂಬಿರಿ, ಪಾರ್ವತಿಯು ಗಣವಲ್ಲ, ಪಾರ್ವತಿ ದೇವಿಯು ನಮ್ಮ ಪರಮೇಶ್ವರನ ಎಡೆ ತೊಡೆಯ ಗುರ್ತು ಬಿಟ್ಟು ಬಲ ತೊಡೆಯ ಗುರ್ತು ಅರಿಯಳು. ಆಹಾ ವೀರ ಆಹಾ ಸರ್ಪ, ನಮ್ಮ ಪರಮೇಶ್ವರನು ಗಣವೆಂತೆಂಬಿರಿ, ನಮ್ಮ ಪರಮೇಶ್ವರನು ಗಣವಲ್ಲ, ನಮ್ಮ ಪರಮೇಶ್ವರನು ತನ್ನ ಭಕ್ತನಾದ ಬಸವಣ್ಣನೆಯದೊಳಗೆ ಅಡಗಿದ್ದನೆಂದು ವೇದಗಳು ಸಾರುತ್ತವೆ ಎಂದಾತ ನಮ್ಮ ಶಿರೋಳದ ವೀರಭದ್ರ ಕಡೆಯಿಂದ. ವೀರ ಆ ಶರ್ಪ, ಆ ವೀರ ಆ ಶರ್ಪ, ಶಿವನೊಡನೆ ವಿರೋಧ ತಾಯದ ಸರಸಿಜೋದ್ಭವನು ತನ್ನ ಶಿರವಂ ಕಳೆದುಕೊಂಡ ಪರಿಯಂಪ ಹೇಳುವೆನು ಸದ್ಭಕ್ತ ಜನಗಳು ನೀವು ಕೇಳಿರಿ. ಆ ವೀರ ಆ ಶರ್ಪ, ಬ್ರಹ್ಮನಿಗೆ ಅಹಂಕಾರ ಹೆಚ್ಚಿ ಪರಬ್ರಹ್ಮ ಮೂರ್ತಿಯಾದ ಶಂಕರನು ದೇವರಲ್ಲದೆ ಅನ್ಯ ದೇವರಿಲ್ಲವೆಂಬುದನ್ನರಿದೆ, ತಾನೇ ಪರಬ್ರಹ್ಮ ಸ್ವರೂಪನೆಂದು ಹೇಳಿಕೊಳ್ಳುತ್ತಾ ತನ್ನ ಸಭಾಸ್ಥಾನದಲ್ಲಿ ಎಲೈ ಸುರಮುನಿಗಳೇ, ಅಷ್ಟಿತ್ಪಾದಕರೇ, ದೇವಾನುದೇವತೆಗಳೇ, ಸೃಷ್ಟಿಕರ್ತನು ನಾನು, ಸ್ಥಿತಿಕರ್ತನು ನಾನು, ಲಯಕರ್ತನು ನಾನು, ಈ ಭುವನ 14 ಲೋಕಗಳು ನಾನೇ ಒಡೆಯನು, ಆ ಶಿವನು ನನ್ನ ಸೇವಕನು, ಅಚ್ಯುತನು ಎನ್ನ ತತ್ತಾಳು, ಯಜ್ಞಪತಿಯಾದ ದೇವೇಂದ್ರನು ನನ್ನ ತತ್ತು ಸೇವಕನು. ಈ ರೀತಿ ಹೇಳಿಕೊಳ್ಳುತ್ತಾ ಅಗ್ನಿರ್ಮುಖೆ, ಬ್ರಹ್ಮಸಿರೆ, ರುದ್ರದ ಲಾಟೆ, ವಿಷ್ಣು ಹೃದಯ ಎಂಬ ಗಾಯತ್ರಿ ಮಂತ್ರ ಸ್ವರೂಪ ನಾನು, ಅಂದರೆ ಆ ಪರಬ್ರಹ್ಮವು ಎನ್ನ ಶಿರಸ್ಸಿನಲ್ಲಿ ಪುಟ್ಟಿತು, ರುದ್ರಾವತಾರವು ಎನ್ನ ಲಲಾಟದಲ್ಲಾಯಿತು, ವಿಷ್ಣು ಎನ್ನ ಹೃದಯ ಕಮಲದಲ್ಲಿ ಹುಟ್ಟಿದನು. ಸಮಸ್ತ ಜ್ಞಾನಗಳು ಎನ್ನ ಮಾನಸ ಪುತ್ರಿಂದ ಹುಟ್ಟಿದ್ರು, ಮೆಕ್ಕುಳಿದ ನರ ಸುರ ಖಗ ಮೃಗ ಪಶು ಪಕ್ಷಿಯಾಗಿ ಇರುವಿ 84 ಜೀವರಾಶಿಗಳೆಲ್ಲವೂ ಹೆಣ್ಣಿಂದಲೇ ಹುಟ್ಟಿದವು. ಆದ ಕಾರಣ ನಾನೇ ಸೃಷ್ಟಿಕರ್ತ, ನಾನೇ ಸ್ಥಿತಿಕರ್ತ, ನಾನೇ ಲಯಕರ್ತ. ಈ ರೀತಿ ಹೀಗೈಸಿರುವುದನ್ನು ಕಂಡು ಆಗ ವಿಷ್ಣು ಹೇಳುತ್ತಾನೆ, ಎಲ ಎಲ ಓಮದಾಂತನಾದ ಮಂಕುಮತಿ ಹೀನಾದ ಬ್ರಹ್ಮನೇ, ಈ ರೀತಿಯಾಗಿ ಶಂಕರನನ್ನು ನಿಂದಿಸಿ ನುಡಿಯುವುದು ತರವಲ್ಲ, ನಿನ್ನ ಮಾತುಗಳು ಬೆಕ್ಕಿಗೆ ಇರು ನಿಂದಿಸಿದಂತಾಗೋದು. ಆ ಮುಕ್ಕಣ್ಣ ಮಹಾದೇವರೆಲ್ಲ ನಿನ್ನ ತತ್ವ ಸೇವಕರಾದರೆ ಬಾಳೆ ಬಿದಿರು ಏಡಿ ಚೇಳು ಇವು ಮರಳು ಕೊಡುವ ಕಾಲಕ್ಕೆ ಫಲವನ್ನು ಕೊಡುವಂತೆ ನಿನ್ನ ಮರಳು ಸಮೀಪಿಸಿದ ಕಾರಣ ಈ ದುಷ್ಟವಾಕ್ಯಗಳನ್ನು ಆಡುತ್ತೀವಿ. ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿರೋಳದ ಈರಪ್ಪ ಸಣ್ಣದ್ಯಾಮಪ್ಪ ಮೆಣಸ್ಕಿ ಹಾಗೂ ಸಂಗಡಿಗರಿಂದ ಗೀಗಿ ಪದವನ್ನು ಕೇಳಿದಿರಿ. ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಮೇಳದವರಿಂದ ಗೀಗಿ ಪದವನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಧಾರವಾಡದ ಎಲ್ಲವ ಹೆಬ್ಬಳ್ಳಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತೀರಿ. ಸಂರಕ್ಷಿತ ಬೇಸಾಯದಲ್ಲಿ ತರಕಾರಿ ಬೆಳೆಗಳ ಮಹತ್ವ ಕುರಿತು ಡಾಕ್ಟರ್ ವಿಜಯಕುಮಾರ್ ರಾಥೋಡ್ ಅವರೊಂದಿಗೆ ಸಂದರ್ಶನವನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ.